ಕರೆಯನ್ನು ಮಾಡಿ ಎಸ್ಟಿಡಿ ಕ್ರಮಾಂಕ 0812722 ಅಂತ ಹೇಳ್ತಾ ಮತ್ತೊಮ್ಮೆ ಇಂದಿನ ವಿಷಯ ಒಳಾಂಗಣ ಕ್ರೀಡೆಗಳು. ತಮ್ಮೆಲ್ಲರಿಗೂ ಗೊತ್ತಿದೆ ಒಳಾಂಗಣ ಕ್ರೀಡೆಗಳು ಅಂದರೆ ಒಂದು ಒಂದು ಕೊಠಡಿಯ ಒಳಗಾಗಿರ್ಬೋದು ಅಥವಾ ಒಂದು ಅದಕ್ಕಾಗಿ ವಿನ್ಯಾಸ ಮಾಡಿದಂತಹ ಒಂದು ನಿರ್ದಿಷ್ಟ ಕಟ್ಟಡದಲ್ಲಿ ಆಡ್ತಕ್ಕಂತಹ ಕ್ರೀಡೆಗಳನ್ನು ನಾವು ಒಳಾಂಗಣ ಕ್ರೀಡೆಗಳು ಇಂಡೋರ್ ಗೇಮ್ಸ್ ಅಂತ ಹೇಳಿ ಕರಿತೀವಿ. ಅದೇ ಥರ ಔಟ್ಡೋರ್ ಗೇಮ್ಸ್ಗಳು ಕೂಡ ಇರುತ್ತೆ. ಹಾಗಿದ್ರೆ ಈ ದಿನ ಒಳಾಂಗಣ ಕ್ರೀಡೆಗಳು ಅಂದರೆ ಇಂಡೋರ್ ಗೇಮ್ಸ್ ಕುರಿತಾದಂತಹ ಕೆಲವೊಂದು ಪ್ರಶ್ನೆಗಳನ್ನು ತಮಗೆ ನಾನು ಕೇಳ್ತಾ ಹೋಗ್ತೀನಿ. ಉತ್ತರವನ್ನು ಕೊಡಿ, ಭಾಗವಹಿಸಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಪ್ರಾರಂಭಿಸೋಣ. ಅದಕ್ಕೂ ಮುಂಚೆ ಒಂದು ಗೀತೆಯನ್ನು ಕೇಳ್ಕೊಂಡು ಬನ್ನಿ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ, ಬಾಲ್ಯದ ಆಟ ಆ ಹುಡುಗಾಟ ಇನ್ನು ಮಾಸಿಲ್ಲ. ಆಟದೆ ಸೋತು ರೋಷದೆ ಕಚ್ಚಿದ, ಆಟದೆ ಸೋತು ರೋಷದೆ ಕಚ್ಚಿದ ಗಾಯವ ಮರೆತಿಲ್ಲ, ಗಾಯವ ಮರೆತಿಲ್ಲ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಕೇಳಿದ್ರೆ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಒಂದು ಒಳ್ಳೆ ಗೀತೆಯನ್ನ ಕೇಳ್ಕೊಂಡು ಬಂದ್ರಿ, ಅಷ್ಟೇ ಖುಷಿ ಖುಷಿಯಾಗಿ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತೀರಾ ಅಂತ ಅಂದ್ಕೊಂಡು ನನ್ನ ಮೊದಲ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಬಹಳ ಸುಲಭವಾದಂತಹ ಪ್ರಶ್ನೆ. ತಮ್ಮೆಲ್ರಿಗೂ ಗೊತ್ತಿದೆ ಇಂಡೋರ್ ಗೇಮ್ಸ್ ಅಥವಾ ಒಳಾಂಗಣ ಕ್ರೀಡೆಯಲ್ಲಿ ಅತ್ಯಂತ ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸ್ತಕ್ಕಂಥ ಒಂದು ಕ್ರೀಡೆ ಯಾವುದು ಅಂತ ಹೇಳಿದ್ರೆ ಚೆಸ್ ಆಟ. ಚೆಸ್ ಆಟವನ್ನ ನನ್ನ ಮೊದಲ ಪ್ರಶ್ನೆ, ಸಂಸ್ಕೃತದಲ್ಲಿ ಏನೆಂದು ಕರೆಯುತ್ತಾರೆ? ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಚೆಸ್ ಆಟವನ್ನು ಸಂಸ್ಕೃತದಲ್ಲಿ ಏನೆಂದು ಕರೀತಾರೆ? ಸಂಸ್ಕೃತ ಭಾಷೆಯಲ್ಲಿ ಚೆಸ್ ಆಟವನ್ನು ಏನಂತ ಕರೀತಾರೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಹಾಗಾಗಿ ನಾನು ಚೆಸ್ ಅನ್ನೋ ಪದನೇ ಬಳಸ್ತಾ ಇದ್ದೇನೆ. ನೋಡೋಣ ನನ್ನ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಎಲ್ಲಿಂದ ಕರೆ ಮಾಡಿ, ಯಾವ ಸ್ಥಳದಿಂದ ಕರೆ ಮಾಡಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ ರಸಪ್ರಶ್ನೆ. ನಮಸ್ತೆ ರಸಪ್ರಶ್ನೆ. ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೆ. ಹೇಳಿ ಸರಸ್ವತಿ ಅವರೇ, ಕೇಳಿಸ್ಕೊಂಡ ಪ್ರಶ್ನೆ ನಾವು. ಅದು ವೇದಿಗಳು ಸರಿ, ನಾನು ಆಚೆ ಕಾಲ್ ಮಾಡಿಕೊಂಡಿದ್ದೆ ಸರ್. ಕೇಳಿಸ್ಕೊಂಡಿಲ್ಲ ನೀವು ಪ್ರಶ್ನೆ. ಚೆಸ್ ಆಟನ ಸಂಸ್ಕೃತದಲ್ಲಿ ಏನಂತ ಕರೀತಾರೆ ಅಂತ ಹೇಳಿ ನನ್ನ ಪ್ರಶ್ನೆ. ಸಂಸ್ಕೃತದಲ್ಲಿ ಅದು ಪಗಡಂತ ಅಲ್ಲ ಅಲ್ಲ. ಇವತ್ತಿನ ಪ್ರಶ್ನೆ ಬಂದು ಒಳಾಂಗಣ ಕ್ರೀಡೆಗಳ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಚೆಸ್ ಆಟವನ್ನ ಸಂಸ್ಕೃತದಲ್ಲಿ ಏನೆಂದು ಕರೀತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದೀನಿ. ತಮಗ ಉತ್ತರ ಗೊತ್ತಿದೆಯಾ ಇದು? ಹಲೋ ಸರಸ್ವತಿ ಅವರೇ, ನನ್ನ ಧ್ವನಿ ತಮಗೆ ಕೇಳಿಸ್ತಿದೆ? ಅದು ಗೊತ್ತಾಗುದಿಲ್ಲ ನಾನು. ಸರಿ, ಆಯ್ತು, ಮುಂದಿನ ಅವರಿಗೆ ಅವಕಾಶ ಕೊಡೋಣ. ಹಲೋ ನಮಸ್ತೆ ರಸಪ್ರಶ್ನೆ. ನಮಸ್ತೆ, ಯಾರು ಹೇಳಿ, ಎಲ್ಲಿಂದ? ಕುಮಾರ್ ಅಂತ, ಸ್ವರಾಜ್ ಅಡಿಗೆ ಸಮಿತಿ ಚೇರ್ಪರ್ಸನ್. ಹೇಳಿ ಕುಮಾರ್ ಅವರೇ, ಏನ್ ಸಮಾಚಾರ? ಕೇಳಿಸ್ಕೊಂಡ ಪ್ರಶ್ನೆನಾ? ಸರ್ ಅದು ಚದುರಂಗ ಆಟ. ಚದುರಂಗ ಅಂತ ಹೇಳ್ತಿದ್ರ, ಹೌದಾ? ಈಗ ನಿಮ್ಮ ಉತ್ತರ ಲಾಕ್ ಮಾಡೋಣ. ಲಾಕ್ ಮಾಡಿ ಸರ್, ಚದುರಂಗ ಆಟ ಅನ್ಕೊಂಡಿದೀನಿ. ಹೌದಾ? ಆಡಿದ್ರ ಚೆಸ್ ನೀವ್ ಯಾವಾಗ್ಲಾದ್ರು? ಸರ್ ನಾವು ಆಡಿಲ್ಲ ಸರ್, ಮಕ್ಕಳೆಲ್ಲ ಆಡಿದಾರೆ ಸರ್. ಮಕ್ಕಳು ಆಡಿದಾರೆ. ನಿಮ್ಗೆ ಆಡ್ಲಿಕ್ಕೆ ಬರಲ್ವಾ ಚೆಸ್? ಅದ್ಯಾವ್ಲೂ ಆಡಿಲ್ಲ, ಪ್ರಯತ್ನ. ಸಾಮಾನ್ಯ ನಮ್ಮ ಹಳ್ಳಿ ಸೈಡ್ ಅಲ್ಲಿ ನಾವ್ ಆಡ್ತಿದ್ ಅಂದ್ರೆ ಆನೆ ಮನೆ ಆಡೋದು, ಅಳಗುಣಿ ಮನೆ, ಆನೆ ಮನೆ ಆಡೋ ಆಡು. ಅದ್ ಬಿಟ್ರೆ ಇನ್ನ ನಿಮ್ ಮಾಮೂಲಿ ಗೊತ್ತಲ್ಲ ಹಳ್ಳಿ ಸೈಡ್ ಅಲ್ಲಿ ಲಗೋರಿ. ಸುಮ್ನೆ ಯಾಕಿದೆಲ್ಲ ಬುದ್ಧಿ ಖರ್ಚು ಮಾಡೋದು ಅಂತ ಆಡಕ್ ಹೋಗ್ಲಿಲ್ಲ ನೀವು? ಚೆಸ್ ಚೆಸ್ ಗೆಲ್ಲ ಯಾಕೆ ಸುಮ್ನೆ ಬುದ್ಧಿ ಖರ್ಚು ಮಾಡೋದು ಅಂತ ಆಡಕ್ ಹೋಗಿಲ್ಲ? ಈಗ ನಿಮ್ಮ ಪ್ರಶ್ನೆ ಕುಮಾರ್ ಅವರೇ, ನಿಮ್ಮ ಉತ್ತರ ಚದುರಂಗ ಅಂತ ಹೇಳಿದಿರಾ, ಸರಿಯಾದ ಉತ್ತರ ಹೇಳಿದಿರಾ, ನಿಮ್ಗೆ ಅಭಿನಂದನೆಗಳು. ನಿಮ್ಮ ಉತ್ತರ ಸರಿ ಇದೆ ಕುಮಾರ್ ಅವರೇ, ಧನ್ಯವಾದಗಳು ಭಾಗವಹಿಸಿದಕ್ಕೆ. ಧನ್ಯವಾದ. ಕೇಳಿದ್ರೆ ಚೆಸ್ ಇದನ್ನ ಸಂಸ್ಕೃತದಲ್ಲಿ ಚದುರಂಗ ಅಂತ ಹೇಳಿ ಕರೀತಾರೆ ನಮ್ಮ ಭಾರತದಲ್ಲಿ. ಇದಕ್ಕೆ ನಾವು ಕನ್ನಡದಲ್ಲೂ ಕೂಡ ಚದುರಂಗ ಅಂತಲೇ ಅನ್ಕೊಂಡಿದೀವಿ. ಇದು ಸಂಸ್ಕೃತದ ಒಂದು ಪದ ಆಗಿರುತ್ತೆ ಚದುರಂಗ ಅಂತ ಹೇಳಿ. ಈಗ ನನ್ನ ಎರಡನೇ ಒಂದು ಬಹಳ ಸುಲಭವಾದಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಇವತ್ತು ಅತ್ಯಂತ ಸುಲಭವಾದಂತಹ ಪ್ರಶ್ನೆಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ಬಂದಿದ್ದೇನೆ. ನನ್ನ ಎರಡನೇ ಪ್ರಶ್ನೆ ಬಂದು, ನಾವೆಲ್ಲರೂ ಕೂಡ ಮನೆಯೊಳಗೆ ಕೂತು ಹಾವು ಏಣಿ ಆಟವನ್ನ ಆಡಿರ್ತೇವೆ. ಹಾವು ಏಣಿ ಆಟವನ್ನ ನಾವು ಆಡಿರ್ತೇವೆ. ನನ್ನ ಒಂದು ಬಹಳ ಸುಲಭವಾದಂತಹ ಪ್ರಶ್ನೆ ಇದು, ಹಾವು ಏಣಿ ಆಟದಲ್ಲಿ ಎಷ್ಟು ಮನೆಗಳಿರುತ್ತೆ, ಅಂದ್ರೆ ಎಷ್ಟು ಮನೆಗಳನ್ನ ನಾವು ದಾಟಿ ಹೋದ್ರೆ ನಾವು ಆ ಆಟದಲ್ಲಿ ಗೆದ್ದಾಗೆ ಆಗುತ್ತೆ ಅಂತ ಹೇಳಿ. ಹಾವು ಮನೆ, ಹಾವು ಏಣಿ ಆಟದಲ್ಲಿ ಎಷ್ಟು ಮನೆಗಳಿರುತ್ತೆ ಅನ್ನೋದು ನನ್ನ ಬಹಳ ಸುಲಭವಾದಂತ ಎರಡನೇ ಪ್ರಶ್ನೆ. ನೋಡೋಣ ನಮ್ಮ ಕೇಳುಗರು ಯಾರು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ನಮಸ್ತೆ, ರಸಪ್ರಶ್ನೆ. ಹಲೋ. ಹಲೋ, ಯಾರಿದು? ಸರ್, ನಾ ಮಂಜುನಾಥ್ ಅಂತ. ಸರ್, ಮಂಜುನಾಥ್ ಅವರು ಎಲ್ಲಿಂದ? ಹಾಸನ ತಾಲೂಕು ಅಂಡ್ರಂಗಿಯಿಂದ ಮಾತಾಡ್ತೀರಾ ಸರ್? ಹಾಸನ ತಾಲೂಕು ಅಂಡ್ರಂಗಿಯಿಂದ ಮಂಜುನಾಥ್ ಅವರೇ. ಮಂಜುನಾಥ್ ಅವರೇ, ಕಾರ್ಯಕ್ರಮ ತಾವು ಕೇಳಿಸ್ಕೊಂತ ಇದ್ರಾ? ಕಾರ್ಯಕ್ರಮನ ತಾವು ಕೇಳಿಸ್ಕೊಂತ ಇದ್ರ ಅಂದೆ. ಹೌದು ಸರ್, ಕೇಳಿಸ್ಕೊಂತ ಇದ್ರಿ. ಈಗ ನನ್ನ ಪ್ರಶ್ನೆ ತಮ್ಗೆ ಅರ್ಥ ಆಯ್ತಾ? ಹೌದು ಸರ್, ಒಳಾಂಗಣ ಕ್ರೀಡೆಗಳು. ಅದ್ರಲ್ಲಿ ಒಂದ್ ಪ್ರಶ್ನೆ ಕೇಳಿದೀನಿ, ಈಗ ಹಾವು ಏಣಿ ಆಟ ಅಂತ ಆಡ್ತಿವಲ್ಲ ನಾವು, ಗೊತ್ತಿದ್ಯಾ ಹಾವು ಏಣಿ ಆಟ ಆಡಿದ್ರ ತಾವು? ಹಾವು ಏಣಿ ಆಟನ ಆಡಿದ್ರ ನೀವು? ಇಲ್ಲ ಸರ್, ಆಡಿಲ್ಲ. ಹಾವು ಏಣಿ ಆಟ ಆಡಿಲ್ವಾ? ಇಲ್ಲ ಸರ್. ಡೈಸನ್ ಬಿಟ್ಟು ಹುಡುಗರಲ್ಲಿ ಆಡಿದ್ವಿ. ನಾನು ಈಗ ನಿನ್ನೆ ಮೊನ್ನೆ ಆಡಿದ್ರಿ ಅಂತ ಕೇಳದ್ನ, ಹಾವು ಏಣಿ ಆಟ ಆಡಿದ್ರಲ್ವಾ, ಅದರಲ್ಲಿ ಒಟ್ಟು ಎಷ್ಟು ಮನೆಗಳಿರುತ್ತೆ ಅಂತ, ಎಷ್ಟು ನಂಬರ್ಸ್ ಸಂಖ್ಯೆಗಳನ್ನ ಮೆನ್ಷನ್ ಮಾಡಿರ್ತಾರಲ್ಲಿ, ನೆನ್ಪಿಸ್ಕೊಳ್ಳಿ ನಿಮ್ ಚಿಕ್ಕ ನೆನ್ಪಿಗೋಗಿ, ಬಾಲ್ಯದ ನೆನ್ಪಿಗೋಗಿ. ಹಲೋ, ಮಂಜುನಾಥ್ ಅವರೇ. ಹಲೋ. ಹಾ, ಹೇಳಿ. ಹೌದಾ, ಎಷ್ಟು ಸಂಖ್ಯೆಗಳಿರುತ್ತೆ, ಎಷ್ಟು ಸಂಖ್ಯೆಗಳನ್ನ ಅದ್ರ ಮೇಲೆ ನಮೂದಿಸಿರ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಇರ್ಲಿ, ಪರವಾಗಿಲ್ಲ, ಮುಂದಿನವ್ರಿಗೆ ಅವಕಾಶ ಕೊಡೋಣ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಮಸ್ತೆ, ರಸಪ್ರಶ್ನೆ. ಹಲೋ, ನಮಸ್ತೆ. ಬೇಲೂರಿಂದ ಸರಸ್ವತಿ. ಬೇಲೂರಿನಿಂದ ಸರಸ್ವತಿ ಅವರು. ಸರಸ್ವತಿ ಅವರೇ, ಕೇಳಿಸ್ಕೊತಾ ಇದ್ರ ಕಾರ್ಯಕ್ರಮ ತಾವು? ಈಗ ನಿಮಗೆ ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೂರು ಇರುತ್ತೆ ಅಂತ ಹೇಳ್ತಿದ್ರಾ? ಹೌದು, ನೂರನೇ ಮನೆಗೆ ಹೋದಾಗ ನಾವು ವಿನ್ ಅಂತ. ವಿನ್ ಆಗ್ತೀವಿ. 99 ಕರೆಕ್ಟ್ ಆಗಿ ಹಾವಿರುತ್ತೆ. ಹಾವಿರುತ್ತೆ. 98 ಅಲ್ಲಿ ಏನಿರುತ್ತೆ. ಆಡಿದ್ರ ಆ ಆಟನ ತಾವು? ಚಿಕ್ಕದ್ರಲ್ಲೆಲ್ಲ ಆಡಿದ್ವಿ. ಚಿಕ್ಕದ್ರಲ್ಲಿ. ಈಗ ದೊಡ್ಡವ್ರ ಆದ್ಮೇಲೆ ಆಡ್ಲಿಲ್ವಾ? ಲಾಕ್ಡೌನ್ ಟೈಮಲ್ಲಿ ಆಡ್ಬೇಕಿತ್ತಲ್ಲ. ಲಾಕ್ಡೌನ್ ಆಯ್ತಲ್ಲ ನೋಡಿ, 2019 ಅಲ್ಲಿ, 2019 ಆಗ ಆಡ್ಲಿಲ್ವಾ? ಚೌಕಾಬಾರ ಆಡಿದ್ದೆ ಜಾಸ್ತಿ. ನಿಮ್ಗೆ ಚೌಕಾಬಾರದ ಪ್ರಶ್ನೆ ಕೇಳಬೇಕಿತ್ತು. ಇಲ್ಲ, ಈಗ ಪರವಾಗಿಲ್ಲ, ನೀವು ಚಿಕ್ಕವರಿದ್ದಾಗ ಆಡಿರೋ ಆಟನು ಕೂಡ ನೆನಪಿಸಿಕೊಂಡು ಸರಿಯಾದ ಉತ್ತರವನ್ನು ಕೊಟ್ಟಿದ್ರೆ ನಿಮಗೆ ಅಭಿನಂದನೆಗಳು. ಧನ್ಯವಾದ ಸರಸ್ವತಿ ಅವರೇ. ನಿಮ್ಮ ಉತ್ತರ ಸರಿಯಾಗಿದೆ. ಹೌದು, ನಾವು 100 ರೀಚ್ ಆದಾಗ, ಅಂದ್ರೆ 100ನೇ ಮನೆಗೆ ಹೋದಂತ ಸಂದರ್ಭದಲ್ಲಿ ನಾವು ವಿನ್ ಆಗ್ತೀವಿ. 99 ಅಲ್ಲಿ ಒಂದು ಹಾವು ಇರುತ್ತೆ ನೀವು ಹೇಳಿದಾಗ, ಹೌದಲ್ವಾ? ಅನೇಕ ಹಾವುಗಳನ್ನ ಬೇಸರ ಆಗುತ್ತೆ. ಏಣಿ ಸಿಕ್ತಾ ಖುಷಿ ಆಗುತ್ತೆ, ಹಾವು ಕಚ್ಚಿದ್ರೆ ಬೇಸರ ಆಗುತ್ತೆ. ಸಹಜ ಅಲ್ವಾ? ನಮ್ಗೆ ಮೇಲಕ್ಕೆ ಏರಿದಾಗ ಖುಷಿ ಆಗುತ್ತೆ, ಕೆಳಕ್ ಬಿದ್ದಾಗ ಬೇಸರ ಆಗುತ್ತೆ, ಹೌದಲ್ವಾ? ನೋಡಿ, ಆಟಗಳೆಲ್ಲ ಒಂದು ಪಾಠಗಳು ಜೀವನಕ್ಕೆ, ಹೌದಲ್ವಾ? ತುಂಬಾ ಹಿಂದಿನ ಆಟಗಳು ನಮ್ಗೆಲ್ಲ ಒಂದು ಪಾಠ. ಗೆದ್ದಾಗ ಬೀಗ್ಬಾರ್ದು, ಸೋತಾಗ ಕುಗ್ಬಾರ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಇದು. ಚೆನ್ನಾಗಿ ಸರಿಯಾದ ಉತ್ತರವನ್ನು ಕೊಟ್ರಿ, ಅಭಿನಂದನೆಗಳು ಭಾಗವಹಿಸೋದಕ್ಕೆ. ಹೀಗೆ ಭಾಗವಹಿಸ್ತಾ ಇರಿ. ನಮಸ್ಕಾರ. ಧನ್ಯವಾದಗಳು. ಕೇಳಿದ್ರೆ ನೀವು ಕೇಳ್ತಿದ್ರ ರಸ ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈಗ ಎರಡು ಪ್ರಶ್ನೆಗಳು ಮುಗ್ದಿದೆ, ಈಗ ಮತ್ತೊಂದು ಪ್ರಶ್ನೆಯನ್ನ ನಾನೀಗ ಕೇಳ್ತಾ ಇದ್ದೇನೆ. ಇದು ಮತ್ತೆ ಚದುರಂಗ ಅಥವಾ ಚೆಸ್ ಅಂತ ಈಗಾಗಲೇ ಚದುರಂಗದ ಪದವನ್ನು ಕೂಡ ನಾವು ಹಿಡ್ಕೊಬಿಟ್ಟಿದೀವಿ. ಚೆಸ್ ಅಥವಾ ಚದುರಂಗದ ಪ್ರಶ್ನೆ ಈಗ ನಾನು ಕೇಳ್ತಾ ಇದ್ದೇನೆ. ನೋಡೋಣ, ಈ ಪ್ರಶ್ನೆ ಸ್ವಲ್ಪ ಆಟದ ಬಗ್ಗೆ ಗೊತ್ತಿರೋರು ಹೇಳ್ಬಹುದು, ಇಲ್ಲಾಂದ್ರೆ ಸ್ವಲ್ಪ ಕಠಿಣ ಆಗುತ್ತೆ ಅಂತ ಭಾವಿಸ್ತೀನಿ. ಆದರೂ ನಮ್ಮ ಕೇಳುಗರು ಬಹಳ ಬುದ್ಧಿವಂತರು ಹೇಳ್ತಾರೆ ಅಂತ ಅನ್ಕೊಂಡಿದೀನಿ. ಈಗ ಸದ್ಯ ಚೆಸ್ ಅಥವಾ ಚದುರಂಗದಲ್ಲಿ ವಿಶ್ವ ಚಾಂಪಿಯನ್ ಯಾರು? ವಿಶ್ವದ ಒಂದು ಚೆಸ್ ಚಾಂಪಿಯನ್, ಚೆಸ್ ದೊರೆ, ಚೆಸ್ನ ಒಂದು ಚಾಂಪಿಯನ್ ಅಂತ ಯಾರನ್ನ ಕರೀತಾರೆ, ಅವ್ರು ಯಾವ ದೇಶದವರು ಅಂತ ಹೇಳಿದ್ರು ಕೂಡ ಇನ್ನೂ ಖುಷಿ ಆಗುತ್ತೆ. ನೋಡೋಣ, ಚೆಸ್ ಆಡೋ ಅಂಥವ್ರು, ಚದುರಂಗವನ್ನು ಆಡೋ ಅಂಥವ್ರಿಗೆ ಇದು ಬಹಳ ಸುಲಭವಾದಂಥ ಪ್ರಶ್ನೆ ಅಂತ ಅನ್ಕೋತೀನಿ. ನೋಡೋಣ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಸದ್ಯ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥವ್ರು ಯಾರು ಅಂತ ಹೇಳಿ ನನ್ನ ಪ್ರಶ್ನೆ. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ ಹೇಳಿ ತಮ್ಮ ಹೆಸರು ಮತ್ತೊಮ್ಮೆ? ವಿಶ್ವನಾಥನ್ ಆನಂದ್ ಅಲ್ಲ ಸರ್? ಅಲ್ಲ, ಈಗ ತಮ್ಮ ಹೆಸರು ಹೇಳಿ ಮತ್ತೊಮ್ಮೆ. ನಿರ್ಮಲಾ ಸರ್. ನಿರ್ಮಲಾ ದುಮ್ಮೇನಹಳ್ಳಿಯಿಂದ ನಾನ್ ಕೇಳ್ತಿರೋದು. ಭಾರತದ ಒಂದು ಚೆಸ್ ಮಾಸ್ಟರ್ ಅಲ್ಲ, ಅಥವಾ ಈಗ ವಿಶ್ವನಾಥನ್ ಆನಂದ್ ಅಲ್ಲ, ಈಗ ಯಾರು ಅಂತ ಹೇಳಿ ಚೆಸ್ ಮಾಸ್ಟರ್, ವಿಶ್ವ ಚೆಸ್ ಚಾಂಪಿಯನ್? ಮಹೇಶ್ ಭೂಪತಿ ಸರ್. ಏ, ಮಹೇಶ್ ಭೂಪತಿ ಚೆಸ್ ಆಡೋರಲ್ಲ. ನೀವ್ ಯಾರನ್ನ ತರ್ತಿದೀರ ಈಗ ಸದ್ಯಕ್ಕೆ ವಿಶ್ವದ ಚೆಸ್ ಚಾಂಪಿಯನ್ ಯಾರು ಅಂತ ಹೇಳಿ? ಅವ್ರ ಬಗ್ಗೆ ಎಲ್ಲ ಪೇಪರ್ ಅಲ್ಲೆಲ್ಲ ಬಂದಿತ್ತು. ಅವರನ್ನ ನಮ್ಮ ಭಾರತದ ಒಬ್ಬ ಪುಟ್ಟ ಬಾಲಕ ಸೋಲಿಸಿದ್ದ ಈಗೊಂದು ಕಳೆದ ಒಂದು ಸ್ವಲ್ಪ ದಿನದಲ್ಲಿ, ಅದು ಪ್ರಜ್ಞಾನಂದ ಅಂತ ಹೇಳಿ. ಆಗ ತಕ್ಷಣ ಅವರ ಒಂದು ಚೆಸ್ ರ್ಯಾಂಕಿಂಗ್ ಪಟ್ಟಿಯಿಂದ ಅವರೇನು ಕೆಳಗಿಳಿದಿಲ್ಲ. ಪ್ರೆಸೆಂಟ್ ಚೆಸ್ ಚಾಂಪಿಯನ್ ಅಲ್ಲಿ, ವಿಶ್ವದ ಚೆಸ್ ಚಾಂಪಿಯನ್ ಅಲ್ಲಿ ಅವರೇ ಇದ್ದಾರೆ, ಅವ್ರು ಯಾರು ಅಂತ ಹೇಳಿ ನನ್ನ ಪ್ರಶ್ನೆ. ಗೊತ್ತಾಗ್ತಿಲ್ವಾ? ನೋಡೋಣ, ಮುಂದಿನವ್ರಿಗೆ ಅವಕಾಶ ಕೊಡೋಣ. ನಿರ್ಮಲ ಅವರೇ, ಧನ್ಯವಾದ ಭಾಗವಹಿಸಿದ್ದಕ್ಕೆ. ನಮಸ್ತೆ, ರಸಪ್ರಶ್ನೆ. ನಮಸ್ತೆ ಸರ್. ಹೇಳಿ ತಿಮ್ಮಪ್ಪನವರೇ, ಉತ್ತರ ಹೇಳ್ತೀರಾ? ಗೊತ್ತಿರಿಂದ ತಿಮ್ಮಪ್ಪ. ಗೊತ್ತಾಯ್ತು ಹೇಳಿ. ನಮಸ್ತೆ. ಈಗ ಪ್ರಶ್ನೆ, ನನ್ನ ಪ್ರಶ್ನೆ, ಸದ್ಯ ಚೆಸ್ ನಲ್ಲಿ ಚದುರಂಗದಲ್ಲಿ ವಿಶ್ವ ಚಾಂಪಿಯನ್ ಯಾರು ಅಂತ, ವರ್ಲ್ಡ್ ಗೆ ಚಾಂಪಿಯನ್ ಆಗಿರೋ ಫಸ್ಟ್ ರ್ಯಾಂಕ್ ನಲ್ಲಿರುವಂತವ್ರು ಯಾರು ಅಂತ? ಅದು ಮೊದಲು ಇದ್ದದ್ದು ವಿಶ್ವನಾಥ ಆನಂದ್ ಸರ್. ಈಗ ಇಂಡಿಯಾದವರೇ ಒಬ್ರು ಇದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಇಂಡಿಯಾದವರಲ್ಲ ಈಗ. ಈಗ ಇಂಡಿಯಾದವರಲ್ಲ, ಬೇರೆ ಒಬ್ರು ಇದಾರೆ, ಮೊದಲ ಒಂದು ಸ್ಥಾನದಲ್ಲಿ ಟಾಪ್ ರ್ಯಾಂಕ್ ಅಲ್ಲಿ ಇದಾರೆ, ಅವ್ರನ್ನ ಯಾರು ಅಂತ ಹೇಳಿ ಕೇಳ್ತಿದೀನಿ. ನೋಡೋಣ, ಮುಂದಿನವ್ರಿಗೆ ಅವಕಾಶ ಕೊಡೋಣ. ತಿಮ್ಮಪ್ಪನವ್ರು, ನಮಸ್ತೆ, ರಸಪ್ರಶ್ನೆ. ಹಲೋ. ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ಹೇಳಿ ಚಂದ್ರಶೇಖರ್ ಅವರೇ, ಕೇಳಿಸ್ಕೊಂತ ಇದ್ರ ಕಾರ್ಯಕ್ರಮ? ನೀವು ಚೆಸ್ ಆಟಕ್ಕೆ ಯಾರನ್ನ ತರ್ತಿರಲ್ಲ, ನೀವು ಟೆನ್ನಿಸ್ ಆಟಗಾರನೆಲ್ಲ. ಚೆಸ್ ಚದುರಂಗ ಜರ್ಮನಿ ಸರ್. ಇತ್ತೀಚೆಗೆಲ್ಲ ಬಹಳಷ್ಟು ಸಲ ಪೇಪರ್ ಅಲ್ಲೆಲ್ಲ ಬಂದಿತ್ತು ವಿಚಾರ. ಅವ್ರನ್ನ ನಮ್ ಭಾರತದ ಒಬ್ಬ ಹುಡುಗ 17 ಪೋರ ಪ್ರಜ್ಞಾನಂದ ಅನ್ನೋರು ಅವ್ರನ್ನ ಸೋಲ್ಸ್ಬಿಟ್ಟಿದ್ರು, ಅದು ಬಂದಿತ್ತು. ನೋಡೋಣ ಮುಂದಿನವ್ರು ಕೇಳೋಣ. ನಮಸ್ತೆ, ರಸಪ್ರಶ್ನೆ. ಹಲೋ. ಹಲೋ ಸರ್, ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ಹಾಸನ ಪೆನ್ಷನ್ ಮಾಲದಿಂದ ಲೋಕೇಶ್. ಲೋಕೇಶ್ ಅವರೇ ಹೇಳಿ, ಕೇಳಿಸ್ಕೊಂತ ಇದ್ರ ಕಾರ್ಯಕ್ರಮನ? ಕೇಳಿಸ್ಕೊಂತ ಇದ್ರ ಲೋಕೇಶ್ ಅವ್ರು. ಲೋಕೇಶ್ ಅವರೇ, ತಮ್ಗೆ ಉತ್ತರ ಗೊತ್ತಿದ್ಯಾ? ಇಲ್ಲ ಸರ್, ಗೊತ್ತಿಲ್ಲ. ಮೊದ್ಲು ವಿಶ್ವನಾಥನ್ ಅನ್ನಂದಿದ್ರು, ಈಗ ಗೊತ್ತಿಲ್ಲ. ಎಲ್ಲ ಅವ್ರೊಬ್ರನ್ನ ಇಟ್ಕೊಬಿಟ್ಟಿದ್ರೆ ವಿಶ್ವನಾಥ ಆನಂದ್ ಅವ್ರು. ವಿಶ್ವನಾಥ ಆನಂದ್ ಅಂತ, ವಿಶ್ವನಾಥನ್ ಆನಂದ್ ಅಂತ. ಈಗ ಅಟ್ ಪ್ರೆಸೆಂಟ್ ವಿಶ್ವ ಚಾಂಪಿಯನ್ ಯಾರು ಅಂತ ಹೇಳಿ ಗೊತ್ತಿಲ್ಲ ತಮ್ಗು. ಮುಂದಿನ ಅವ್ರು ಕೇಳೋಣ, ಇಬ್ರು ಕೇಳ್ಬಿಡ್ತೀನಿ, ಇಲ್ಲ ನಾನು ಉತ್ತರ ಹೇಳ್ಬಿಟ್ಟು ಮುಂದಿನ ಪ್ರಶ್ನೆ ಕೇಳ್ತೀನಿ. ನಮಸ್ತೆ. ಹಲೋ. ನಮಸ್ತೆ, ರಸಪ್ರಶ್ನೆ ಯಾರಿದು, ಎಲ್ಲಿಂದ? ಎಲ್ಲಿಂದ? ಜಯಶ್ರೀ. ಹೊಳೆ ನರಸೀಪುರದಿಂದ ಛಾಯಶ್ರೀ. ಛಾಯಶ್ರೀ, ಕೇಳಿಸ್ಕೊಂತ ಇದ್ದೆ ಪುಟ್ಟ ಕಾರ್ಯಕ್ರಮನ? ಇಂಡೋರ್ ಗೇಮ್. ಈಗ ನಾನ್ ಕೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದ್ಯಾ? ಕೇಳಿಸಿದ್ಯಾ? ವರ್ಲ್ಡ್ ಫೇಮಸ್ ಅಂತ, ವರ್ಲ್ಡ್ ಚಾಂಪಿಯನ್ ಅಟ್ ಪ್ರೆಸೆಂಟ್ ಫಸ್ಟ್ ರ್ಯಾಂಕ್ ಅಲ್ಲಿ ಇರೋಂಥವ್ರು ಯಾರು ಅಂತ? ವೆರಿ ಗುಡ್. ಇನ್ನೊಂದ್ಸಲ ಜೋರಾಗಿ ಹೇಳ್ಬಿಡ್ಪುಟ. ಮ್ಯಾಗ್ನಸ್ ಕಾರ್ಲ್ಸನ್. ಮ್ಯಾಗ್ನಸ್ ಕಾರ್ಲ್ಸನ್ ಯಾವ ದೇಶದವ್ರು ಗೊತ್ತಾಗಿರೋ? ಗೊತ್ತಿಲ್ಲ. ವೆರಿ ಗುಡ್. ತಿಳ್ಕೊಂಡಿದ್ಯಾ ನೀನು, ಅಥವಾ ಗೂಗಲ್ ಗೀಗಲ್ ಓಡ್ದ ಈಗ ಫೋನ್ ತಗೊಂಡು? ಇಲ್ಲ, ಚೆಸ್ ಆಡ್ತೀನಿ. ವೆರಿ ಗುಡ್. ಚೆಸ್ ಆಡ್ತೀಯ ನೀನು? ಚೆಸ್ ಅಲ್ಲಿ ಎಷ್ಟ್ ಜನ ಸೋಲ್ಸಿದ್ದೀನಿ? ಇಲ್ಲ, ನಾನು ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಜೊತೆ ಆಡ್ತೀನಿ. ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಜೊತೆನೆ ಆಡೋ ಅಷ್ಟು ಬುದ್ಧಿವಂತ ನೀನು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಗುಡ್. ನಿನ್ ಉತ್ತರ ಸರಿಯಾಗಿದೆ ಪಟ್ಟ, ಅಭಿನಂದನೆಗಳು ಛಾಯಾ. ಮ್ಯಾಗ್ನಸ್ ಕಾರ್ಲ್ಸನ್ ಈಗ ಸದ್ಯದಲ್ಲಿ ಒಂದು ಪ್ರಥಮ ಸ್ಥಾನದಲ್ಲಿದ್ದಾರೆ, ಅಂದ್ರೆ ಫಸ್ಟ್ ರ್ಯಾಂಕ್ ಅಲ್ಲಿ ಇದಾರೆ. ಇವರು ನಾರ್ವೆ ದೇಶದವರು. ಇತ್ತೀಚೆಗೆ ಇವ್ರನ್ನು ಕೂಡ ನಮ್ಮ ಪ್ರಜ್ಞಾನಂದ ಅಂತ ಹೇಳಿ 17 ವರ್ಷದ ಹುಡುಗ ಭಾರತದನ್ನು ಸೋಲಿಸಿದ್ದ, ಅದು ಪೇಪರ್ ಅಲ್ಲೆಲ್ಲ ಬಂದಿತ್ತು ನ್ಯೂಸ್ ದಿನಪತ್ರಿಕೆನಲ್ಲಿ. ಆದ್ರೂ ಕೂಡ ಅವ್ರದ್ದು ಚೆಸ್ ರ್ಯಾಂಕಿಂಗ್ ಏನು ಕಡಿಮೆ ಆಗಿಲ್ಲ, ಫಸ್ಟ್ ಅಲ್ಲೇ ಇದ್ದಾರೆ. ಅದು ರ್ಯಾಂಕಿಂಗ್ಸ್ ಇರುತ್ತೆ, ಅನೇಕ ಆಟಗಳು ಇದೆಲ್ಲ ಆಧಾರದ ಮೇಲೆ ಇರುತ್ತೆ, ಒಂದೇ ಒಂದು ಗೇಮ್ ಅಲ್ಲಿ ನಿರ್ಧಾರ ಮಾಡಲ್ಲ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀ ಪುಟ್ಟ, ಧನ್ಯವಾದ, ಹೀಗೆ ಭಾಗವಹಿಸ್ತೀರಿ. ಧನ್ಯವಾದಗಳು. ಕೇಳಿದ್ರೆ ಹೊಳೆ ನರಸೀಪುರದಿಂದ ಛಾಯಾ ಅವರು ಸರಿಯಾದ ಉತ್ತರವನ್ನ ಇದಕ್ಕೆ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ನಾನೀಗ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಏನಿದು ಮುಂದಿನ ಪ್ರಶ್ನೆ ಅಂತ ಹೇಳಿದ್ರೆ, ತಮ್ಮೆಲ್ಲರಿಗೂ ಗೊತ್ತು ಬಾಲ್ ಬ್ಯಾಡ್ಮಿಂಟನ್ ಒಂದು ಆಟ. ಇದರಲ್ಲಿ ಭಾರತದಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದಂತಹ ಆಟಗಾರ್ತಿ ಯಾರು ಅಂದ್ರೆ ಪಿ ವಿ ಸಿಂಧು. ಈಗ ಪಿ ವಿ ಸಿಂಧು ಇದರಲ್ಲಿ ಇವರ ಪೂರ್ತಿ ಹೆಸರೇನು ಅಂತ ನಾನು ಕೇಳ್ತಿದ್ದೀನಿ. ಪಿ ವಿ ಸಿಂಧು ಇವರ ಪೂರ್ತಿ ಹೆಸರು ಅಂದ್ರೆ ಪಿ ಮತ್ತೆ ವಿ ಅಂದ್ರೆ ಅಲ್ಲಿ ಏನು ಅಂತ ಹೇಳಿ, ಪಿ ವಿ ಸಿಂಧು ಅವರ ಪೂರ್ಣ ಹೆಸರೇನು ಅಂತಕ್ಕಂಥದ್ದು ನನ್ನ ಒಂದು ಪ್ರಶ್ನೆ. ನೋಡ ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತೇಳಿ. ನಮಸ್ತೆ ರಸಪ್ರಶ್ನೆ. ನಮಸ್ತೆ ರಸಪ್ರಶ್ನೆ. ನಮಸ್ಕಾರ. ನಮಸ್ಕಾರ ಹೇಳಿ, ಯಾರು ಎಲ್ಲಿಂದ? ಸರ್, ತಿಪ್ಟೂರಿಂದ ಮೋಹನ್ ಬಿ ಎಸ್ ಅಂತ. ಮೋಹನ್ ಅವರೇ ತಿಪ್ಟೂರಿನಿಂದ? ಹೌದು ಸರ್. ಈಗ ಮೋಹನ್ ಅವರೇ, ತಮಗೆ ಪ್ರಶ್ನೆ ಗೊತ್ತಾಯ್ತಾ? ಸರ್ ಇಲ್ಲ, ನಾನು ಕಾಲ್ ಟ್ರೈ ಮಾಡೋದ್ರಲ್ಲಿ ಬಿಜಿ ಇದ್ದೆ. ಬಿಜಿ ಇದ್ದೆ. ಈಗ ನೀವು ಪಿ ವಿ ಸಿಂಧು ಹೆಸರು ಕೇಳಿದಿರಾ ಸರ್? ಪಿ ವಿ ಸಿಂಧು ಅವರ ಹೆಸರನ್ನು ಕೇಳಿದಿರಾ? ಕೇಳಿದ್ದೀನಿ ಸರ್. ಯಾವ ಆಟ ಆಡ್ತಾರೆ ಅವರು? ಸರ್ ಇವರು ಟೆನಿಸ್ ಸರ್, ಬ್ಯಾಡ್ಮಿಂಟನ್. ಬ್ಯಾಡ್ಮಿಂಟನ್, ಬ್ಯಾಡ್ಮಿಂಟನ್ ಆಡ್ತಾರೆ. ಬ್ಯಾಡ್ಮಿಂಟನ್ ಆಡ್ತಾರೆ. ಪಿ ವಿ ಸಿಂಧು ಅವರು ಭಾರತದವರು. ಇವರು ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಒಂದು ಸಿಲ್ವರ್ ಮೆಡಲ್ ಕೂಡ ತಂದುಕೊಟ್ಟಿದ್ದಾರೆ. ಈಗ ನನ್ನ ಪ್ರಶ್ನೆ ಏನು ಗೊತ್ತಾ, ಪಿ ವಿ ಸಿಂಧುನಲ್ಲಿ ಪಿ ವಿ ಅಂದ್ರೆ ಏನು, ಅಂದ್ರೆ ಪಿ ವಿ ಸಿಂಧು ಅವರ ಪೂರ್ಣ ಹೆಸರು ಪಿ ಅಂದ್ರೇನು, ವಿ ಅಂದ್ರೇನು ಅನ್ನೋದು ನನ್ನ ಪ್ರಶ್ನೆ. ಇರುತ್ತೆ ಅದು ಏನು ಅಂತ ಹೇಳಿ ತಿಳ್ಕೊಂಡಿರ್ಬೇಕು ಅಂತ ಹೇಳಿ. ಪಾಪ ಮೆಡಲ್ ತಂದ್ಕೊಟ್ಟಿದ್ದಾರೆ ನಮಗೋಸ್ಕರ ಕಷ್ಟಪಟ್ಟು ಒಲಿಂಪಿಕ್ ನಲ್ಲಿ. ತಾವು ಎಲ್ಲೋ ಇದ್ರ ಬಗ್ಗೆ ತಿಳ್ಕೊಂಡಿರ್ಲಿಲ್ವಾ? ಇಲ್ಲ, ಅವ್ರ ತಂದೆ ಇನ್ಶಿಲ್ಸ್ ನೋಡಿಲ್ಲ ಸರ್, ಒಟ್ ಸಿಂಧು ಬಗ್ಗೆ ಓದಿದ್ದೀನಿ. ಓದಿದ್ರಿ? ಪಿ ವಿ ಸಿಂಧು. ಪಿ ಅಂದ್ರೆ ಗಮನ ಹರಿಸ್ತಿಲ್ಲ. ನೋಡೋಣ, ನಾವು ಮುಂದಿನವ್ರು ಕೇಳ್ಬಿಡೋಣಲ್ವಾ? ಖಂಡಿತ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ತೆ. ಹಲೋ. ನಮಸ್ತೆ ಹೇಳಿ, ಯಾರು ಎಲ್ಲಿಂದ? ಸರ್, ಕೆ ಆರ್ ಪೇಟೆಯಿಂದ ಸರ್, ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆಯಿಂದ ನಂಜುಂಡ ಅಂತ ಮಾತಾಡ್ತೀನಿ. ಹೇಳಿ ನಂಜುಂಡ ಅವರೇ, ಕಾರ್ಯಕ್ರಮ ಕೇಳಿಸ್ಕೊಂತ ಇದ್ರ ತಾವು? ಹೌದು ಸರ್, ಚೆಸ್ ಆಟದ ಬಗ್ಗೆ. ಈಗ ಅಲ್ಲ, ಚೆಸ್ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು, ಬ್ಯಾಡ್ಮಿಂಟನ್ ಬಂದಿದ್ದೀನಿ. ಹೌದು ಸರ್. ಪಿ ವಿ ಸಿಂಧು ಅಂತ ಕೇಳಿದ್ರಲ್ವಾ ತಾವು? ಹೌದು ಸರ್. ಅವರ ಪೂರ್ತಿ ಹೆಸರೇನು ಅಂತ ಕೇಳ್ತಾ ಇದ್ದೀನಿ, ಪಿ ಅಂದ್ರೇನು, ವಿ ಅಂದ್ರೇನು ಅಂತ. ಪಸರಾಲ ವೆಂಕಟಸಾಯಿ ಸಿಂಧು ಅಂತ ಸರ್. ಇನ್ನೊಮ್ಮೆ ಹೇಳ್ತೀರಾ ಸರ್? ಇನ್ನೊಮ್ಮೆ ಹೇಳ್ತೀರಾ? ಅಂದೆ ಪಸರಾಲ ವೆಂಕಟಸಾಯಿ ಸಿಂಧು ಅಂತ. ಪೆಸರಾಲ ವೆಂಕಟಸಾಯಿ ಸಿಂಧು ಅಂತ ಸರ್. ಪುಸರ್ಲಾ ವೆಂಕಟ ಸಿಂಧು ಅಂತೇಳಿ. ಪೆಸರಾಲ ವೆಂಕಟಸಾಯಿ ಸಿಂಧು. ಸರಿಯಾದ ಉತ್ತರ ಕೊಟ್ಟಿದ್ರ ತಾವು, ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು, ಹೀಗೆ ಭಾಗವಹಿಸ್ತಾರೆ. ಖಂಡಿತ ಖಂಡಿತ. ತಮ್ಮ ಹೆಸರು? ನಂಜುಂಡ ಎಂ ಅಂತ ಸರ್, ಮಂಡಳಿ ಕರಳಿ, ಕೆ ಆರ್ ಪೇಟೆ ತಾಲೂಕು. ಮಂಡ್ಯದಿಂದ ನಂಜುಂಡ ಎಂ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆಗಳು. ಕೇಳಿದ್ರೆ ಈಗ ಪಿ ವಿ ಸಿಂಧು ಅವರ ಪೂರ್ತಿ ಹೆಸರನ್ನು ಕೇಳಿದ್ರೆ ಪುಸರ್ಲಾ ವೆಂಕಟ ಸಿಂಧು ಅಂತ ಹೇಳಿ. ಈಗ ಮತ್ತೊಂದು ಬಹಳ ಸುಲಭವಾದಂತಹ ಪ್ರಶ್ನೆಯನ್ನ ಕೇಳ್ತೀನಿ. ನಾವೆಲ್ಲರೂ ಅಳುಗುಣಿ ಮನೆಯನ್ನ ಆಟ ಆಡಿರ್ತೀವಲ್ವಾ? ಅಳುಗುಣಿ ಮನೆಯಲ್ಲಿ ಸಹಜವಾಗಿ ನಾವು ಹುಣಸೆ ಬೀಜಗಳನ್ನ ಬೆಳೆಸ್ತೀವಿ. ನಮ್ಮ ಒಂದು ಪ್ರಾದೇಶಿಕವಾಗಿ ಹುಣಸೆ ಬೀಜ ಹೆಚ್ಚು ಸಿಗುತ್ತೆ, ಅದನ್ನ ಬಳಸ್ತೀವಿ. ನನ್ನ ಪ್ರಶ್ನೆ ಇಷ್ಟೇ, ಈ ಅಳುಗುಣಿ ಮನೆಯ ಆಟದಲ್ಲಿ ನಾವು ಒಟ್ಟು ಎಷ್ಟು ಹುಣಸೆ ಬೀಜಗಳನ್ನ ಬಳಸ್ತೀವಿ ಅಂತೇಳಿ ನನ್ನ ಪ್ರಶ್ನೆ. ಮತ್ತೊಮ್ಮೆ ಪ್ರಶ್ನೆ, ಈ ಅಳುಗುಣಿ ಮನೆ ಆಟದಲ್ಲಿ ನಾವು ಒಟ್ಟು ಎಷ್ಟು ಹುಣಸೆ ಬೀಜಗಳನ್ನ ಬಳಸ್ತೀವಿ ಅಂತೇಳಿ. ನೋಡೋಣ ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ಹಲೋ, ನಮಸ್ತೆ ಹೇಳಿ, ಯಾರು ಎಲ್ಲಿಂದ? ನಂದಿನಿ ವಿಶ್ವನಾಥ್. ನಂದಿನಿ ವಿಶ್ವನಾಥ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡಿರ್ತಾವು? ಕೇಳಿಸ್ಕೊಂಡೆ. ಅಳುಗುಣಿ ಮನೆ ಆಟ ಆಡಿದ್ರ ತಾವು? ಆಡಿದ್ದೀರಾ. ಎಷ್ಟು ಹುಣಸೆ ಬೀಜನೆಲ್ಲ ಬಳಸೋದು ನೀವು ಕೂಡ? ಹುಣಸೆ ಬೀಜ. ಒಟ್ಟು ಎಷ್ಟು ಹುಣಸೆ ಬೀಜ ಬಳಸ್ತೀರಾ ನನ್ನ ಪ್ರಶ್ನೆ. ಒನ್ ಲೈನ್ ಅಲ್ಲಿ 7 ಹೋಲ್ಸ್ ಇರುತ್ತೆ, ಅದಕ್ಕೆ 35. ಸರಿಯಾದ ಉತ್ತರ ಹೇಳಿದ್ರ, ಧನ್ಯವಾದ, ಅಭಿನಂದನೆಗಳು. ಚೆನ್ನಾಗಿ ಅಳುಗುಣಿ ಮನೆ ಆಡಿದಿರ ಅಂತ ಆಯ್ತು ತಾವು.

5 ವರ್ಷಕ್ಕೆ ಡಿಪಿಟಿ ಬೂಸ್ಟರ್ 2, 10 ಮತ್ತು 16 ವರ್ಷಕ್ಕೆ ಟಿಡಿ ಲಸಿಕೆ ಹಾಕಲಾಗುವುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿದ್ರೆ ನೀವು ಕೇಳ್ತಾ ಇದ್ರ ನೇರ ಫೋನಿನ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ, ಬಹುಶಃ ಒಂದು ಕೊನೆಯ ಪ್ರಶ್ನೆ ಅಂತ ಹೇಳಿ ಭಾವಿಸ್ತಾ. ಇದನ್ನ ಕೊನೆಯ ಪ್ರಶ್ನೆ ಬಹಳ ಸುಲಭವಾಗಿದೆ, ನೋಡೋಣ ಯಾರು ಉತ್ತರ ಕೊಡ್ತಾರೆ. ಕೇರಂ ಬೋರ್ಡ್ ಆಟ, ಕೇರಂ ಆಟ ನಾವು ಆಡ್ತೀವಲ್ವಾ ಇಂಡೋರ್ ಗೇಮ್ ಆಗಿ, ಅದರಲ್ಲಿ ಎಷ್ಟು ಕಾಯಿನ್ಸ್ ಅಥವಾ ಪೀಸಸ್ ಅಥವಾ ಪಾನ್ಸ್ ಅಂತ ಹೇಳ್ತೀರಾ, ಅದು ಎಷ್ಟು ಕಾಯಿನ್ಸ್ ಇರುತ್ತೆ ಅಂತೇಳಿ ನನ್ನ ಪ್ರಶ್ನೆ. ನೋಡೋಣ ನಮ್ಮ ಕೇಳಗರು ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತೇಳಿ. ನಮಸ್ತೆ ರಸಪ್ರಶ್ನೆ, ಹಲೋ ನಮಸ್ತೆ. ನಮಸ್ತೆ ರಸಪ್ರಶ್ನೆ ಹೇಳಿ, ತಮ್ಮ ಹೆಸರು ಹೇಳಿ. 27 ಕಾಯಿನ್ಸ್. ಒಟ್ಟು 27 ಇರುತ್ತೆ ಅಂತ ಹೇಳ್ತಿದ್ರಾ? ಹಾ ಹೌದಾ, ಲೆಕ್ಕ 29 ಹೇಳ್ತಿದ್ರಾ? ಸ್ಟ್ರೈಕರ್ ಸೇರಿ. ಹಾ, ಸ್ಟ್ರೈಕರ್ ಸೇರಿ 29 ಅಂತ ಹೇಳ್ತಿದ್ರಾ? ಇಲ್ಲ, ನಿಮ್ಮ ಉತ್ತರ ತಪ್ಪಿದೆ. ನೋಡೋಣ ಬೇರೆ ಮುಂದಿನವ್ರು ಕೇಳೋಣ. ನಮಸ್ತೆ ರಸಪ್ರಶ್ನೆ. ಹಲೋ. ಹಲೋ ನಮಸ್ತೆ ರಸಪ್ರಶ್ನೆ. ನಮಸ್ಕಾರ ಸರ್, ನಾನು ರುಚಿತಾ ಅಂತ ಹಾಸನಿಂದ. ಹಾಸನಿಂದ ರುಚಿತಾ ಅವ್ರೆ, ಹೇಳಿ ಪ್ರಶ್ನೆ ಕೇಳಿಸ್ತಾ ತಮ್ಗೆ? ಹಾ ಕೇಳಿಸ್ತಾ. ಹೇಳಿ ಎಷ್ಟು ಕಾಯಿನ್ಸ್ ಇರುತ್ತೆ ಒಟ್ಟು ಸರ್? ರೆಡ್, ವೈಟ್ 10, ಬ್ಲಾಕ್ 10, ರೆಡ್ 1 ಸರ್. ಹಾ, ವೈಟ್ 10, ಬ್ಲಾಕ್ 10, ರೆಡ್ 1. ಕೌಂಟ್ ಮಾಡಿದ್ರಾ ನೀವು ಒಂದೇ? ಹಾ ಸರ್ ಮಾಡಿದ್ದೀನಿ. ಯಾವಾಗ? ಆಡುವಾಗ. ಆಡುವಾಗ ಕೌಂಟ್ ಮಾಡಿದಿರಾ? ನೋಡೋಣ ಇನ್ನೊಂದ್ಸಲ ಕೌಂಟ್ ಮಾಡಿ ನೋಡೋಣ. ಕೇಳುಗರೆ, ಇದುವರೆಗೂ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕೇಳುಗರಿಗೆ ಹಾಗೂ ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ತಾಂತ್ರಿಕ ನೆರವನ್ನ ಕೊಟ್ಟಿದ್ದಾರೆ ಎಸ್ ವಿ ತಾರಾನಾಥ್ ಹಾಗೂ ರಾಮನಾಯಕ್ ಅವರು, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇಂದಿನ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ ಸರಿಯಾಗಿ 6 ಗಂಟೆ. ಈಗ ಕೇಳಿ ಕಾರ್ಯಕ್ರಮಗಳ ಒಂದು ಪರಿಚಯ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ನೀವು ಕೇಳ್ತೀರಾ ಗೀತಸುಧಾ, ಭಕ್ತಿಗೀತೆಗಳು. 6:30 ಅವಲೋಕನ. ಇನ್ನು 6:51 ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಕೃಷಿಯಲ್ಲಿ ಕಳೆನಾಶಕಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎಸ್ ಚನ್ನಕೇಶವ ಅವರೊಂದಿಗೆ ಮಾತುಕತೆಯ ಮೊದಲ ಭಾಗ. ಸಂದರ್ಶಕರು ಗೋರಾ ರವಿಶಂಕರ್. ಇನ್ನು 7:21, 7:45, 8:30 ಮತ್ತು 9:15 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಪ್ರಸಾರ ಆಗುತ್ತೆ. 8:00 ಕೇಳಿ ಕ್ರೀಡಾಲೋಕ. 8:45 ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು. 9:30 ದೆಹಲಿ ಕೇಂದ್ರದಿಂದ ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್. ಇನ್ನು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಅನೀಶ್ ವಿ ಭಟ್ ಅವರ ಹಾಡುಗಾರಿಕೆ. ಇನ್ನು ನಾಳೆ ಬೆಳಗ್ಗೆ 6:10 ನೀವು ಕೇಳ್ತೀರಾ ಚಿಂತನ, ಪ್ರೊಫೆಸರ್ ವಿ ಬಿ ಆರ್ತಿಕಜೆ ಅವರಿಂದ. 6:15 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳು. 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:50 ಭಾವಗೀತೆಯನ್ನ ಕೇಳ್ತೀರಾ. ಇನ್ನು 7:15 ಪ್ರಾಯೋಜಿತ ಕಾರ್ಯಕ್ರಮ ಕೌಶಲ್ಯ ಕರ್ನಾಟಕ. ಪ್ರಾಯೋಜಕರು ವ್ಯವಸ್ಥಾಪಕ ನಿರ್ದೇಶಕರು, ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಕರ್ನಾಟಕ ಸರ್ಕಾರ. 7:45 ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಕೇಳಿ ಸವಿಗಾನ. ಇನ್ನು ನಾಳೆ ಬೆಳಗ್ಗೆ 8:30 ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ. 9:00 ಕೇಳಿ ಬೆಳದಿಂಗಳು, ಪ್ರೇಮ ಪತ್ರಗಳನ್ನಾಧರಿಸಿದ ಶ್ರವ್ಯ ಕಾವ್ಯ, ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 9:30 ಹೊಸ ಗಾನಭಜಾನ. ಇನ್ನು 11:00 ಕೇಳಿ ಫುಲ್ವಾರಿ, ಗೀತೋಂಕ ಆಂಗನ್. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಎಂಕೆ ಪ್ರಾಣೇಶ್ ಅವರ